4.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಲೀ ಚಿತ್ರದ ಗೀತೆ. ಸಾಹಿತ್ಯ ವಚನ್ ಶ್ರೀರಾಮ್, ಸಂಗೀತ ಸಂಯೋಜನೆ ಆನಂದ್ ರಾಜವಿಕ್ರಮ್. ಕೇಳಿಬರುವ ಸ್ವರಗಳು ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿ.

ಸೊಸಿರೊಳಗೆ ಹಾಡಿದಂತ ಸ್ವರವೇನು ಮನಸ್ಸುಗಳ ಮಿಲನದಲ್ಲಿ ಹರಿಯುವ ಹೊಸ ಅನುಭವವು ಹೃದಯಗಳ ಸ್ಪರ್ಶದಲ್ಲಿ ಜಿನುಗುವ ಹೊಸ ಆಸೆಗಳು ನನ್ನ ಸವಿ ಸವಿ ಸವಿ ಸವಿ ಸವಿ ಕ್ರಿಯೇನ ನುಡಿ ಸವಿ ಸದಾಯಂದೂ ನೆನೆ ಸವಿ ಇನ್ನು ಮುಂದೆ ಕೇಳಿ ಅನುರಾಧ ಭಟ್ ಹಾಗೂ ಕುನಾಲ್ ಗಾಂಜಾಪಾಲ ಅವರ ಸ್ವರದಲ್ಲಿ ಸೌಂದರ್ಯ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಹೃದಯದ ಮಾತು ಕೇಳು ಕೇಳು ನನ್ನ ಓಲವೇ ಕೇಳಿದರೆ ನೀ ನೆನಗುವೆ ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಚೆಲುವೆ ಹೇಳಿದರೆ ಹೌದು ಏನುವೆ ಹೃದಯದ ಮಾತು ಕೇಳು ಕೇಳು ನನ್ನ ಬೋಲವೆ ಕೇಳಿದರೆ ನೀ ನೆನಗುವೆ ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಚೆಲುವೆ ಹೇಳಿದರೆ ಹೌದು ಏನುವೆ ಕುರುಡರಾದರೆ ಎಲ್ಲ ಗಂಡಸರು ಎಷ್ಟು ಚೆನ್ನ ನನ್ನ ಹೊರತು ನೋಡಕೂಡದು ಯಾರು ನಿನ್ನ ಬಿಸಿಲಲ್ಲೂ ನಿನ್ನ ಹೆಸರ ನೆನೆಯುವುದೇ ತಪ್ಪೆಂದು ಬೈಯುತ್ತಿದೆ ನನ್ನ ಹೃದಯ ಹೃದಯದ ಮಾತು ಕೇಳು ಕೇಳು ನನ್ನ ಬೋಲವೆ ಕೇಳಿದರೆ ನೀ ನೆನಗುವೆ ನಿನ್ನ ಜೀವಟು ಎನ್ನುತ್ತಿದೆ ನನ್ನ ಬುದ್ಧಿ ಅಯ್ಯೋ ಹೂವು ಬೇಡಂದಿದೆ ಈ ಹೃದಯ ಕಚ್ಚಿ ತಿನ್ನು ಎನ್ನುತ್ತಿದೆ ನನ್ನ ಹಸಿವು ಬೇಡ ಮುಚ್ಚಿ ಬಚ್ಚಿಡು ಎಂದಿದೆ ಹೃದಯ ನಾನು ನೀನು ಇಬ್ಬರೆ ಹಗಲು ರಾತ್ರಿಗಳಲ್ಲಿ ಕೂಡುತ್ತಾ ಇರಬೇಕು ಅನಿಸಿ ಮರುಕ್ಷಣ ಬೇಡ ತಟ್ಟೆನಿಸಿ ನನ್ನದು ಸ್ವಾರ್ಥ ಎನಿಸುತ್ತಿದೆ ತಿರುಗೋ ಭೂಮಿಯು ಕದಲದಿದ್ದರೆ ಎಷ್ಟು ಚೆನ್ನ ರೆಪ್ಪೆ ಅನುಗದೆ ನೋಡಬೇಕಿದೆ ನಾನು ನಿನ್ನ ರವಿ ಮುಳುಗಿ ನನ್ನ ಹೃದಯ ಮನಸ್ಸಿನ ನೂರು ಸ್ವಾರ್ಥ ಕೇಳು ನನ್ನ ಚೆಲುವೆ ಹೇಳಿದರೆ ಹೌದು ಏನು ಹಾ ಕಲಿತಿಲ್ಲ ನಿನ್ನ ಒಲವೆಂಬುವ ಚಕ್ರ ವ್ಯೂಹದಲ್ಲಿ ನುಗ್ಗಿ ಬಂದಿರುವೆನೆ ಪ್ರಾಣ ಕೊಡು ಛಲದಲ್ಲಿ ಹಿಂತಿರುಗಿ ಹೋಗೋ ಮಾತಿಲ್ಲ ಹೋಗುವ ವಿದ್ಯೆ ಕಲಿತಿಲ್ಲ ಕಲಿತರೂ ಹೃದಯ ಕಲಿಸಿಲ್ಲ ಶಿವನು ಪಾರ್ವತಿ ಬೇರೆ ಯಾತರೆ ಎಷ್ಟು ಚೆನ್ನ ಅವರ ಹಾಗೆ ನನ್ನರೆದ ಪಾಕ ನೀನಾಗು ಚಿನ್ನ ಮುನಿಯುತ್ತಿದೆ ನನ್ನ ಹೃದಯ ಹೃದಯದ ಮಾತು ಕೇಳು ಕೇಳು ನನ್ನ ಒಲವೇ ಕೇಳಿದರೆ ನೀನೆ ನಗುವೆ ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಮೊದಲ ಸಲ ಚಿತ್ರದ ಗೀತೆ ಸಾಹಿತ್ಯ ಮತ್ತು ಸಂಗೀತ ವಿ ಹರಿಕೃಷ್ಣ ನೋಡ್ತಾರೋ ನನ್ನೇ ನೋಡಿ ಯಾಕಿಂಗೆ